ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ. ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಪ್ರಾಣಿಜನ್ಯ ರೋಗಗಳ ಕುರಿತು ಸುಳ್ಯದ ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನಿತಿನ್ ಪ್ರಭು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳು, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿತಿನ್ ಪ್ರಭು ಕೆ ಅವರು. ಅವರು ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆಯ ಸುಳ್ಯ ಇಲ್ಲಿಯ ಸಹಾಯಕ ನಿರ್ದೇಶಕರು. ಮುಖ್ಯವಾಗಿ ಇವತ್ತು ಪ್ರಾಣಿಜನ್ಯ ರೋಗಗಳು ಯಾವುದಿಲ್ಲ ಅನ್ನೋದರ ಬಗ್ಗೆ ಅವರು ತಿಳಿಸಿಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವುದಿದ್ದರೆ ಪ್ರಾಣಿಯಿಂದ ಬರುವಂಥ ರೋಗಗಳು ತುಂಬ ಇರ್ತವೆ. ಈಗ ಪ್ರಾಣಿಜನ್ಯ ರೋಗ ಅನ್ನುವಂಥ ಒಂದು ಶಬ್ದ ಇದೆ. ಈ ಪ್ರಾಣಿಜನ್ಯ ರೋಗ ಅಂದರೆ ಏನು ಸರ್? ಇದು ಇದನ್ನು ನಾವು ಇಂಗ್ಲೀಷಿನಲ್ಲಿ ಆಂಗ್ಲ ಭಾಷೆಯಲ್ಲಿ ಝೂನೋಸಿಸ್ ಅಥವಾ ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಝೂನೋಟಿಕ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ರೋಗ. ಇದನ್ನು ನಾನು ಇನ್ನೂ ಸ್ವಲ್ಪ ಇದನ್ನು ವಿವರವಾಗಿ ಹೇಳೋದಿದ್ರೆ, ಈ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋದು ಎಷ್ಟರ ಮಟ್ಟಿಗೆ ಬರುವುದು ಸತ್ಯವೋ ಅಷ್ಟೇ ಮಟ್ಟಕ್ಕೆ ಮನುಷ್ಯರಿಂದ ಪ್ರಾಣಿಗಳಿಗೆ ಕೆಲವು ರೋಗಗಳು ಹರಡುವುದು ಕೂಡ ಬಹಳ ಸತ್ಯ. ಸೊ ಈ ಪ್ರಾಣಿ ಮತ್ತು ಮನುಷ್ಯರಲ್ಲಿ ಜಂಪ್, ಒಂದು ಸ್ಪೀಷೀಸಿಂದ ಇನ್ನೊಂದು ಸ್ಪೀಷೀಸಿಗೆ, ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ, ಮನುಷ್ಯರಿಂದ ಪ್ರಾಣಿಗೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಈ ರೋಗಗಳನ್ನು ಪ್ರಾಣಿಜನ್ಯ ರೋಗಗಳು ಅಂತ ನಾವು ಹೇಳ್ತೇವೆ. ಈಗ 3 ರೀತಿಯಲ್ಲಿ ಹೇಳಿದ್ರಿ ನೀವು, ಪ್ರಾಣಿಯಿಂದ ಮನುಷ್ಯರಿಗೆ ಹರಡುದು, ಮನುಷ್ಯರಿಂದ ಪ್ರಾಣಿಗೆ ಹರಡುವುದು, ಇಂಥದ್ದು. ಈಗ ಇದರಲ್ಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಮತ್ತು ಮನುಷ್ಯರಿಂದ ಪ್ರಾಣಿಗಳಿಗೆ ಈ ಹರಡುವಂತಹ ರೋಗಗಳ ಬಗ್ಗೆ ಹೇಳುದಿದ್ರೆ ಯಾವ್ಯಾವ ರೋಗಗಳೆಲ್ಲ ಇದ್ದಾವೆ ಸರ್? ಪ್ರಾಣಿಜನ್ಯ ರೋಗಗಳನ್ನು ವಿಂಗಡಿಸುವುದಿದ್ರೆ ನಾವು ಅದನ್ನು ಬೇರೆ ಬೇರೆ ಥರದಲ್ಲಿ ವಿಂಗಡಿಸಬಹುದು. ಒಂದು, ಯಾವ ರೀತಿಯಾಗಿ ರೋಗ ಹರಡುತ್ತದೆ ಅನ್ನೋದು, ಮತ್ತು ಯಾವುದರಿಂದ ಈ ರೋಗ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ. ಒಂದು, ನಾನು ಈಗಾಗಲೇ ಹೇಳಿದಾಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂಥದ್ದು, ಮತ್ತು ಮನುಷ್ಯರಿಂದ ಪ್ರಾಣಿಗೆ ಹರಡುದು. ಬೇರೆ ಬೇರೆ ರೀತಿಯಲ್ಲಿ ಹರಡಬಹುದು ಇದು. ಕೆಲವೊಂದ್ಸಲ ಪ್ರಾಣಿಗಳ ನೇರ ಸಂಪರ್ಕದಿಂದ ಹರಡಬಹುದು, ಅಥವಾ ಪ್ರಾಣಿಗಳ ಪ್ರಾಡಕ್ಟ್ಗಳನ್ನು, ಈಗ ಉದಾಹರಣೆಗೆ ಕೆಲವು ಕಂದು ರೋಗದಂತಹ ರೋಗಗಳು ಪ್ರಾಣಿಗಳ ಪ್ರಾಡಕ್ಟ್, ಹಾಲನ್ನು ಸೇವಿಸುವುದರಿಂದ, ಹಸಿ ಹಾಲನ್ನು, ಬಿಸಿ ಮಾಡದೇ ಇರುವಂತಹ ಹಾಲನ್ನು ಸೇವಿಸುವುದರಿಂದ ಹರಡಬಹುದು. ಅಥವಾ ರೇಬಿಸ್ನಂತಹ ರೋಗ, ರೋಗ ಪೀಡಿತ ನಾಯಿಯ ಅಥವಾ ಬೇರೆ ಯಾವುದೋ ಪ್ರಾಣಿಯ, ರೋಗ ಪೀಡಿತ ಪ್ರಾಣಿಯ ಕಡಿತದಿಂದಾಗಿ ಹರಡಬಹುದು. ಅಥವಾ ಇಲಿಜ್ವರ, ಸಾಮಾನ್ಯವಾಗಿ ನಮ್ಮ ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣ್ತಿರುವಂತಹ ಒಂದು ರೋಗ ಇಲಿಜ್ವರ, ಇದು ಪ್ರಾಣಿಗಳ ಮೂತ್ರದ ಸಂಪರ್ಕದಿಂದ ಹರಡುವಂಥದ್ದು. ಹಾಗೆ ಮತ್ತೆ ಹಕ್ಕಿಗಳಿಂದ ಹರಡುವಂತಹ ರೋಗಗಳೇ ಕೋಳಿ ಶೀತ ಜ್ವರ ಇರ್ಬೋದು, ಅಥವಾ ಆರ್ನಿಥೋಸಿಸ್ ಅಥವಾ ಸಿಟೋಕೋಸಿಸ್ ಅನ್ನುವ ಒಂದು ರಿಕೆಟ್ಶಿಯಲ್ ಡಿಸೀಸ್ ಇರ್ಬೋದು, ಇದು ಹಕ್ಕಿಗಳಿಂದ ಹರಡುವಂಥದ್ದು. ಇದರ ಕೋಳಿ ಶೀತ ಜ್ವರ ಹಕ್ಕಿಯ ಉಸಿರಾಟದಲ್ಲಿ ಬರುವಂಥ ಡ್ರಾಪ್ಲೆಟ್ಸ್ ಏನಿದೆ, ನಮಗೆ ಹೇಗೆ ಕೊರೋನಾ ಹರಡ್ತಿತ್ತು, ಕೊರೋನಾ ವೈರಸ್ COVID-19 ಹರಡ್ತಿತ್ತು, ಅದೇ ರೀತಿ ಉಸಿರಾಟದಿಂದ ಬರುವಂಥ ಡ್ರಾಪ್ಲೆಟ್ಸನ್ನು ನಾವು ಉಸಿರಿನ ಮೂಲಕ ಸೇವಿಸಿದಾಗ ಹರಡುವಂಥದ್ದು ಇರ್ಬೋದು. ಇಂಥ ಬಹಳಷ್ಟು ರೀತಿಯ ಇದಿದ್ದಾವೆ. ಅದೇ ನಾವು ರೋಗಕಾರಕಗಳ ಯಾವ ಕಾರಣದಿಂದ ಈ ರೋಗ ಬರ್ತದೆ ಅಂತ ಅದರ ಮೇಲೆ ಆ ಒಂದು ವಿಚಾರದ ಮೇಲೆ ನಾವು ಅದನ್ನು ವಿಂಗಡಿಸುವುದಾದರೆ ವೈರಸ್ನಿಂದ ಬರುವಂತಹ ರೋಗಗಳನ್ನು, ಪ್ರಾಣಿಜನ್ಯ ರೋಗಗಳನ್ನು ಬೇರೆ ಮಾಡ್ಬೋದು, ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳನ್ನು ಬೇರೆ ಮಾಡ್ಬೋದು, ಶಿಲೀಂಧ್ರಗಳಿಂದ ಬರುವಂತಹ ರೋಗಗಳನ್ನು ಬೇರೆ ಮಾಡ್ಬೋದು, ಅಥವಾ ಪರೋಪಜೀವಿಗಳಿಂದ ಏನು ಪ್ಯಾರಾಸೈಟ್ಸ್ ಅಂತ ಏನು ಹೇಳ್ತೇವೆ ಆ ಪ್ಯಾರಾಸೈಟ್ಸಿಂದ ಬರುವಂತಹ ರೋಗಗಳನ್ನು ನಾವು ವಿಂಗಡಿಸ್ಬೋದು, ಅಥವಾ ರಿಕೆಟ್ಶಿಯಲ್ ಡಿಸೀಸ್, ರಿಕೆಟ್ಶಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾವೂ ಅಲ್ಲ ಆ ಕಡೆ ವೈರಸ್ಸೂ ಅಲ್ಲ, ಅಂಥ ಒಂದು ಆರ್ಗಾನಿಸಮ್ಸ್ ಇದ್ದಾವೆ, ಜೀವಗಳಿದ್ದಾವೆ, ಅವುಗಳಿಂದ ಹರಡುವಂಥ ರೋಗಗಳಿದೆ, ಅದರ ಮೇಲೆ ನಾವು ವಿಂಗಡಣೆ ಮಾಡಬಹುದು. ಸಾಮಾನ್ಯವಾಗಿ ನಾವು ರೋಗಗಳ ವಿಂಗಡಣೆಯಲ್ಲಿ ಹೆಚ್ಚು ಒತ್ತು ಕೊಡುವಂಥದ್ದು ಯಾವಿದ್ದರಿಂದ ಅದು ಬಂದದ್ದು ಅನ್ನೋದರ ಮೇಲೆ. ಈಗ ಈ ಬ್ಯಾಕ್ಟೀರಿಯಾಗಳಿಂದ, ವೈರಸ್ನಿಂದ ಮತ್ತು ಬೇರೆ ಬೇರೆ ರೀತಿಯ ಚಿಕ್ಕ ಚಿಕ್ಕ ಜೀವಿಗಳಿಂದ ಬರುವಂಥ ರೋಗಗಳ ಬಗ್ಗೆ ನೀವು ಹೇಳಿದ್ರಿ. ಈಗ ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ರೋಗಗಳೆಲ್ಲ ಬರ್ತವೆ ಸರ್? ಸಾಮಾನ್ಯವಾಗಿ ಹೇಳುದಿದ್ರೆ ಸರ್, ಮನುಷ್ಯನಿಗೆ ಅಥವಾ ಪ್ರಾಣಿಗಳಲ್ಲಿ ಬರುವಂತಹ ರೋಗಗಳ ಶೇಕಡಾ 40% ರೋಗಗಳು ಒಂದು ಸ್ಪೀಷಿಸಿಂದ ಇನ್ನೊಂದು ಸ್ಪೀಷಿಸ್ಗೆ ಹರಡುವಂಥವು. ಆದರೆ ನಮ್ಮ ಏರಿಯಾದಲ್ಲಿ, ನಮ್ಮ ಈ ಪ್ರದೇಶದಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿದೆ ಅದನ್ನು ನಾನು ಹೇಳ್ತೇನೆ. ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳನ್ನು ನಾವು ತಗೊಂಡ್ರೆ ಮುಖ್ಯವಾಗಿ ಬರುವಂಥದ್ದು ಕ್ಷಯ ರೋಗ. ಈಗ ಕ್ಷಯ ಕಂಟ್ರೋಲ್ ಬಗ್ಗೆ ಡೈರೆಕ್ಟ್ ಅಬ್ಸರ್ವ್ ಟ್ರೀಟ್ಮೆಂಟ್ ಶೆಡ್ಯೂಲ್ ಅಂತ ಏನು ಮಾಡ್ತಿದ್ದಾರೆ ಅದನ್ನು ಕ್ಷಯದ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ. ಕ್ಷಯ ರೋಗ ಇದು ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು, ಬ್ಯಾಸಿಲಸ್ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾದಿಂದ ಬರೋದು. ಅದೇ ರೀತಿ ಕ್ಷಯ ರೋಗ ದನಗಳಲ್ಲಿ ಬರುವಂಥ, ಜಾನುವಾರುಗಳಲ್ಲಿ ಬರುವಂತಹ ಕ್ಷಯ ರೋಗ ಬೇರೆ, ಅದು ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಅನ್ನುವ ಒಂದು, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಹೇಗಿದೆ ಅದೇ ರೀತಿ ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಅನ್ನುವ ಒಂದು ರೋಗ, ಅದು ಕೂಡ ಮನುಷ್ಯರಿಗೆ ಹರಡ್ತದೆ. ಈ ಮನುಷ್ಯರಲ್ಲಿದ್ದ ಕ್ಷಯ ಪ್ರಾಣಿಗಳಿಗೂ ಕೂಡ ಹರಡ್ತದೆ ಒಂದು, ಇದು ಕ್ಷಯ ರೋಗ ಒಂದು. ಎರಡನೇದಾಗಿ ಮುಖ್ಯವಾಗಿ ಬರುವಂತಹ, ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ ಅಂದರೆ ಕಂದು ರೋಗ. ಕಂದು ರೋಗ ಬ್ರುಸೆಲ್ಲಾಸಿಸ್ ಅನ್ನುವ ಪದದಿಂದ ನಾವು ಹೇಳ್ತೇವೆ, ಬ್ರುಸೆಲ್ಲಾ ಅಬಾರ್ಟಸ್ ಅನ್ನೋದನ್ನು ಮನುಷ್ಯರಲ್ಲಿ ಬರ್ತದೆ. ಅದೇ ರೀತಿ ಈ ಕಂದು ರೋಗ, ಬ್ರುಸೆಲ್ಲಾ ಬ್ಯಾಕ್ಟೀರಿಯಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಅದರ ಪ್ರಭೇದಗಳಿದ್ದಾವೆ. ಉದಾಹರಣೆಗೆ ನಾವು ದನಗಳಲ್ಲಿ ಹೇಳೋದಿದ್ರೆ ಬ್ರುಸೆಲ್ಲಾ ಅಬಾರ್ಟಸ್ ಅಂತ ಹೇಳ್ತೇವೆ, ಕುರಿಗಳಲ್ಲಿ ಮೇಕೆಗಳಲ್ಲಿ ಹೇಳೋದಿದ್ರೆ ಕುರಿಗಳಲ್ಲಿ ಬ್ರುಸೆಲ್ಲಾ ಓವಿಸ್ ಅಂತಿದೆ, ಅದೇ ಮೇಕೆಗಳಲ್ಲಿ ಬ್ರುಸೆಲ್ಲಾ ಮ್ಯಾಲೆಟೆನ್ಸಿನ್ಸ್ ಅಂತಿದೆ, ಅದೇ ನಾಯಿಗಳಲ್ಲಿ ಬ್ರುಸೆಲ್ಲಾ ಕ್ಯಾನಿಸ್ ಅಂತಿದೆ. ಈ ಎಲ್ಲ ಪ್ರಭೇದದಲ್ಲಿರುವಂತಹ ಎಲ್ಲ ಪ್ರಾಣಿಗಳಲ್ಲಿರುವಂತಹ ರೋಗಗಳು ಕೂಡ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇರ್ತದೆ. ಈಗ ಈ ಜೊತೆಗೆ ಈಗ ವೈರಸ್ನಿಂದ ಕೆಲವು ರೋಗ ಬರ್ತದೆ, ಹೌದು, ಯಾವುದೆಲ್ಲ ರೋಗ? ಮುಖ್ಯವಾದ ರೋಗಗಳನ್ನು ಹೇಳ್ತೇವೆ ಸರ್. ಮುಖ್ಯವಾಗಿ ನಾವು ಝೂನೋಸಿಸ್ ಅಥವಾ ಪ್ರಾಣಿಜನ್ಯ ರೋಗಗಳು ಅಂತ ಹೇಳುವಾಗ ನಮಗೆ ಕಂಡು ಬರುವುದು ರೇಬಿಸ್, ಹುಚ್ಚು ನಾಯಿ ರೋಗ. ಈ ರೇಬಿಸ್ ರೋಗ ಮಾರಣಾಂತಿಕವಾದ ಯಾವುದೇ ಚಿಕಿತ್ಸೆ ಇಲ್ಲದ ರೋಗ. ಇದು ನಾಯಿಗಳ ಅಥವಾ ಯಾವುದೇ ಬಿಸಿರಕ್ತ ಪ್ರಾಣಿ, ರೋಗ ಪೀಡಿತ ಬಿಸಿರಕ್ತ ಪ್ರಾಣಿಯ ಕಡಿತದಿಂದ ಬರಬಹುದಾದಂತಹ ಒಂದು ಮಾರಣಾಂತಿಕ ರೋಗ. ಇದು ನರಮಂಡಲವನ್ನೇ ಹತೋಟಿಗೆ ತಗೊಳ್ಳೋದ್ರಿಂದ ಇದು ಯಾವುದೇ ಥರದ ಚಿಕಿತ್ಸೆ ಇದಕ್ಕೆ ಇರುವುದಿಲ್ಲ. ಆ ರೋಗವನ್ನು ನೀವು ತಡೆಗಟ್ಟುವುದೊಂದೇ ವಿಧಾನ. ಅದಾದ ಮೇಲೆ ಇನ್ನು ಬೇರೆ ವೈರಸ್ಸಿಂದ ಬರುವಂತಹ ರೋಗಗಳು, ಕೋಳಿ ಶೀತ ಜ್ವರ. ಕೋಳಿ ಶೀತ ಜ್ವರ ನನಗೆ ಹೇಳಿದೆ, ಕೋಳಿಗಳಿಂದ ಹರಡುವಂತಹ ರೋಗ ಇದು. ಬಹಳಷ್ಟು ರೋಗಗಳಿದ್ದಾವೆ. ನಾನು ಈ ಪ್ರದೇಶದ ಮುಖ್ಯವಾದ ಈ ಪ್ರದೇಶದಲ್ಲಿ ಆತಂಕವನ್ನು ಸೃಷ್ಟಿಸಬಲ್ಲಂತ ರೋಗವನ್ನು ಮಾತ್ರ ನಾನು ಹೇಳ್ತೇನೆ. ಕೋಳಿ ಶೀತ ಜ್ವರ, ಕೋಳಿ ಶೀತ ಜ್ವರ ರೋಗ ಪೀಡಿತ ಕೋಳಿಗಳನ್ನು ನಾವು ಅದರ ಸಂಪರ್ಕಕ್ಕೆ ಬರುವುದು, ಆ ಫಾರ್ಮಿಗೆ ಹೋಗುವುದು, ಅದರ ಉಸಿರಾಟದಲ್ಲಿ ಬಂದಂತಹ ಆರೋಸೋಲ್ಸ್ ಅಥವಾ ಡ್ರಾಪ್ಲೆಟ್ಸ್ ಏನಿದ್ದಾವೆ, ಸಣ್ಣ ಸಣ್ಣ ಗಾಳಿಯ ಗುಳ್ಳೆಗಳೇನಿದ್ದಾವೆ, ಅದನ್ನು ನಾವು ಸೇವಿಸುವುದರಿಂದ ಉಸಿರಿನ ಮೂಲಕ ಅದು ಹರಡುವಂಥದ್ದು ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ನೀವು ನೋಡಬಹುದು, ಆಗಾಗಲೇ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಕೋಳಿ ಶೀತ ಜ್ವರದ ಏನು ಚೆಕ್ ಪೋಸ್ಟ್ಗಳನ್ನು ತಡೆಗಟ್ಟಲಿಕ್ಕೆ ತನಿಖಾ ತಾಣಿಗಳನ್ನು ನಾವು ಮಾಡ್ತಾ ಇರ್ತೇವೆ. ಕೇರಳದಲ್ಲಿ, ಕೇರಳ ಒಂದು ಬಹಳಷ್ಟು ಕೆರೆಗಳಿರುವಂತಹ ರಾಜ್ಯ, ಈ ಕೆರೆಗಳಲ್ಲಿ ಬಾತುಕೋಳಿಗಳು ಆಗಾಗ ಈ ರೋಗಕ್ಕೆ ತುತ್ತಾಗ್ತಾ ಇರ್ತವೆ. ಹಾಗಿದ್ದಾಗ ನಮ್ಮ ರಾಜ್ಯಕ್ಕೆ ಕೇರಳದಿಂದ ಬರಬಾರದು ಅನ್ನೋ ಉದ್ದೇಶದಿಂದ ನಾವು ಚೆಕ್ ಪೋಸ್ಟ್ ಮಾಡಿ ಅದನ್ನು ತಡೆಗಟ್ಟುವಂತಹ ಒಂದು ಕ್ರಿಯಾಶೀಲವಾದಂತಹ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಇದಲ್ಲದೆ ಇದನ್ನು ಹತೋಟಿ ಮಾಡುವಂತಹ ವಿಧಾನ ಹೇಗೆ ಸರ್? ಹತೋಟಿ ಮಾಡುವಂತಹ ವಿಧಾನಗಳಂದ್ರೆ ಇದೆ ಸರ್. ಅದರಿಂದ ಯಾವ ಪ್ರತಿ ರೋಗಕ್ಕೂ ಅದೇ ಆದಂತಹ ಹತೋಟಿಯ ವಿಧಾನ ಇರ್ತದೆ. ಈಗ ರೇಬಿಸ್ ರೋಗದ ಬಗ್ಗೆ ಮಾತಾಡೋದಿದ್ರೆ ಹತೋಟಿಯ ವಿಧಾನ ಒಂದೇ, ವ್ಯಾಕ್ಸಿನೇಷನ್ಸ್, ನಿಯತಕಾಲಿಕವಾಗಿ ನಾವು ಲಸಿಕೆಗಳನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕೆ ಮತ್ತೆ ರೇಬಿಸ್ ರೋಗ ಬರುವುದು ಕಡಿತದಿಂದಾಗಿ ಆದ್ದರಿಂದ ಕಡಿತದ ಗಾಯವನ್ನು ಶುಚಿಗೊಳಿಸುವುದು, ಸಾಬೂನು ಮತ್ತು ನಾವು ಡೆಟಾಲು ಅಥವಾ ಸ್ಪಿರಿಟನ್ನು ಹಾಕಿ ಶುಚಿಗೊಳಿಸುವುದು, ತದನಂತರ ಆಸ್ಪತ್ರೆಗೆ ಕಡ್ಡಾಯವಾಗಿ ಹೋಗಿ ಅದರ ನಿಗದಿತವಾದಂತಹ ಸಮಯದಲ್ಲಿ ಅದಕ್ಕೆ ನಾಲ್ಕು ಇಂಜೆಕ್ಷನ್ಗಳಿರ್ತವೆ. ಕಚ್ಚಿದ ದಿನ, ಮೂರನೇ ದಿನ, ಏಳನೇ ದಿನ ಮತ್ತು 28ನೇ ದಿನ ಅಂತ ಎರಡು ತೋಳುಗಳಲ್ಲಿ ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಅದನ್ನು ನೀವು ಪಡೆದುಕೊಳ್ಬೇಕು ಮನುಷ್ಯರು. ಪ್ಲಸ್ ನಾಯಿಗಳು ಏನಿದ್ದಾವೆ ಅಥವಾ ಬೆಕ್ಕುಗಳೇನಿದ್ದಾವೆ ಅವುಗಳನ್ನು ನಿಯತಕಾಲಿಕವಾಗಿ ಅದಕ್ಕೆ ವರ್ಷಂ ಪ್ರತಿ ಒಂದು ಲಸಿಕೆಗಳನ್ನು ಕೊಡಿಸೋದ್ರಿಂದ ಮಾಡ್ಬೋದು. ಮತ್ತು ತೀವ್ರವಾದ ಕಡಿತಗಳಲ್ಲಿ ನಾವು ಇಮ್ಯುನೋಗ್ಲೋಬಿನ್ ಥೆರಪಿಗಳನ್ನು ಕೊಡುವುದು, ಇದು ಮಾಡ್ಬೋದು. ಈ ರೇಬಿಸ್ ರೋಗ ಅಂತೂ ಇದನ್ನು ನಿಯಂತ್ರಣ ಮಾಡೋದೊಂದೇ ಇದರಿಂದ ಬಚಾವಾಗುವಂತಹ ದಾರಿ. ಇದು ಒಂದು ಸಲ ರೇಬಿಸ್ ಪ್ರೂವ್ ಆದರೆ ಮನುಷ್ಯರಲ್ಲಿ ಅಥವಾ ಪ್ರಾಣಿಗಳಲ್ಲಿ ಅದಕ್ಕೆ ಯಾವುದೇ ಥರದ ಚಿಕಿತ್ಸೆ ಇಲ್ಲ, ಅದು ಡೆತ್ ಇಸ್ ಫೈನಲ್, ಅಂದರೆ ಸಾವು ಅನಿವಾರ್ಯ ಅದರಲ್ಲಿ. ಮತ್ತು ನಾನು ಈಗಾಗಲೇ ಹೇಳಿದ ಕೋಳಿ ಶೀತ ಜ್ವರವನ್ನು ಹಕ್ಕಿಗಳ ಮೂಮೆಂಟನ್ನು ನಾವು ಸ್ಟಾಪ್ ಮಾಡೋದ್ರಿಂದ, ಹಕ್ಕಿಗಳ ಮೂಮೆಂಟನ್ನು ಅದರ ಚಲನವಲನವನ್ನು ಸ್ಟಾಪ್ ಮಾಡೋದ್ರಿಂದ ಇದನ್ನು ತಡಿಬೋದು. ಮತ್ತು ಅದು ಸಾಮಾನ್ಯವಾಗಿ ಒಂದು ಏನು ನಮ್ಮ ಕೊರೋನಾ ವೈರಸ್ ಏನು ಇನ್ಫೆಕ್ಷನ್ ಆಯಿತು ಅದರ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ತದೆ, ಜ್ವರ ಬರೋದು, ಶೀತ, ನೆಗಡಿ, ಕೆಮ್ಮು ಇಂಥದ್ದು ನಿಮೋನಿಯಾ ಆಗುವಂಥ ಲಕ್ಷಣಗಳನ್ನು ತೋರಿಸ್ತದೆ. ಅದಕ್ಕೆ ಏನು ಸಾಂದರ್ಭಿಕವಾಗಿ ಆ ಲಕ್ಷಣಕ್ಕನುಗುಣ ರೋಗ ಲಕ್ಷಣಕ್ಕನುಗುಣವಾಗಿ ಚಿಕಿತ್ಸೆ ಮಾಡ್ಬೋದು. ಮತ್ತು ಮುಖ್ಯವಾಗಿ ಈ ಹಕ್ಕಿಗಳನ್ನು ನಿಯಂತ್ರಣ ಮಾಡೋದು. ಮತ್ತು ರೋಗ ಪೀಡಿತ ಫಾರ್ಮ್ ಏನಿದೆ ಆ ಫಾರ್ಮಿಗೆ ಫಾರ್ಮನ್ನು ಒಂದು ಹಕ್ಕಿ ಅದರಲ್ಲಿ ಪಾಸಿಟಿವ್ ಆಗಿ ಕಂಡರೂ ಕೂಡ ನಮ್ಮಲ್ಲಿ ಇಡೀ ಫಾರ್ಮನ್ನು ನಾವು ಕಲ್ಲಿಂಗ್ ಮಾಡಬೇಕು. ಇಡೀ ಇರುವ ಕೋಳಿಗಳನ್ನೆಲ್ಲವನ್ನು ನಾಶಪಡಿಸಿ ಅದನ್ನು ಏನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹಾಕಿ ಸುಣ್ಣ ಹಾಕಿ ಅದನ್ನು 6-6.5 ಫೀಟ್ ಗುಂಡಿಯಲ್ಲಿ ನಾವು ಅದನ್ನು ಮುಚ್ಚಬೇಕಾಗ್ತದೆ. ಇದು ಒಂದು ಬಹಳ ದೊಡ್ಡ ಸಮಸ್ಯೆಯ ಇದು, ಯಾಕಂತ ಹೇಳಿದ್ರೆ ಅದು ಮತ್ತೆ ಹರಡಬಾರದು ಅಂತ. ಅದು ಬಹಳ ವೇಗವಾಗಿ ಹರಡುವ ರೋಗ ಆದ್ದರಿಂದ ಒಂದು ಕೋಳಿ ಅದರಲ್ಲಿ ಪಾಸಿಟಿವ್ ಅಂತ ಬಂದರೂ ಇಡೀ ಫಾರ್ಮನ್ನು ನಾವು ನಾಶಪಡಿಸಬೇಕಾಗ್ತದೆ. ಮತ್ತು ಆ ಫಾರ್ಮನ್ನು ಫ್ಯೂಮಿಗೇಷನ್ ಮಾಡಿ ಮತ್ತು ಫ್ಲೇಮಿಂಗ್ ಬೆಂಕಿಯನ್ನು ಕೊಡೋದ್ರ ಮೂಲಕ ಅದನ್ನು, ಅಂದರೆ ಇಡೀ ಫಾರ್ಮಿಗೆ ಬೆಂಕಿ ಹಚ್ಚುವುದಲ್ಲ, ಫ್ಲೇಮ್ ಗನ್ಸಲ್ಲಿ ನಾವು ಆ ಜಾಗವನ್ನೆಲ್ಲ ಶಾಖ ಕೊಟ್ಟು ಅದನ್ನು ಬೆಂಕಿಯಲ್ಲಿ ಸುಟ್ಟು ಅದನ್ನು ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ. ಅದು ಮನುಷ್ಯರಿಗೂ ಹರಡ್ತದೆ. ಅದಕ್ಕೆ ಅದನ್ನು ಪ್ರಾಣಿಜನ್ಯ ರೋಗ ಅಂತ ಹೇಳೋದು. ಈ ರೋಗ ಮನುಷ್ಯರಿಗೂ ಕೂಡ ಹರಡ್ತದೆ. ಈಗ ಕ್ಷಯರೋಗದ ಬಗ್ಗೆ ನೀವು ಹೇಳಿದ್ರಿ. ಕ್ಷಯರೋಗದಲ್ಲಿ ಸಾಮಾನ್ಯವಾಗಿ ಲಕ್ಷಣಗಳು ಯಾವ ಥರ ಇರ್ತವೆ? ಸಾಮಾನ್ಯವಾಗಿ 2 ವಾರಕ್ಕಿಂತ ಜಾಸ್ತಿ ಕೆಮ್ಮು, ಚಿಕಿತ್ಸೆಗೆ ರೆಸ್ಪಾಂಡ್ ಆಗದೇ ಇರುವ ಕೆಮ್ಮು, ಕಫ ಬರುವಂಥದ್ದು ಇಂಥದ್ದು, ದೇಹದಲ್ಲಿ ನಿಶಕ್ತಿ, ಮತ್ತು ಗಳಲೆಗಳು, ಏನು ಲಿಂಫ್ ನೋಡ್ಸ್ ಅಂತ ಏನು ಹೇಳ್ತೇವೆ ಅಲ್ಲಲ್ಲಿ ಗಳಲೆಗಳು ಹೇಳುವುದು, ಯಾವುದೇ ಥರದ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗದೇ ಇರುವ ಕೆಮ್ಮು, ಇದು ಸಾಮಾನ್ಯವಾಗಿ ಕ್ಷಯರೋಗದ ಲಕ್ಷಣ. ಪ್ರಾಣಿಗಳಲ್ಲಿ ಕೂಡ? ಪ್ರಾಣಿಗಳಲ್ಲಿ ಹಾಗೆಲ್ಲ. ಪ್ರಾಣಿಗಳಲ್ಲಿ ಶ್ವಾಸಕೋಶದ ಸಮಸ್ಯೆಗಳಿರ್ತವೆ, ಮತ್ತು ನಿಮಗೆ ದನಗಳಿಗೆ ಆದರೂ ಪ್ರಾಣಿಗಳಲ್ಲಾದರೂ ಕೆಮ್ಮುಗಳು ಇರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಎಷ್ಟೇ ಆಹಾರ ತಿಂದರೂ ನಿಶಕ್ತಿ, ದನಗಳು ಚೆನ್ನಾಗಿ ದೇಹ ತೂಕ ಬರುವುದಿಲ್ಲ, ದೇಹ ಕಡಿಮೆ ಆಗ್ತಾ ಇರ್ತದೆ. ಆಹಾರ ಎಲ್ಲೋ ಚೆನ್ನಾಗಿ ತಿಂತಾ ಇರ್ತದೆ, ಆದರೆ ದೇಹ ತೂಕ ಕಡಿಮೆ ಆಗ್ತಾ ಇದೆ, ಯಾವುದೇ ಥರದ ಗ್ರೋತ್ ಬಾಡಿ ಕಂಡೀಷನ್ ಸ್ಕೋರಿಂಗ್ ಡೌನ್ ಆಗ್ತಾ ಇರ್ತದೆ, ಇದು ಕ್ಷಯದ ಲಕ್ಷಣ. ಮತ್ತು ಕಂಟಿನ್ಯೂಸ್ ಆಗಿ ಜ್ವರ ಇರುವಂಥದ್ದು, ಬಹಳಷ್ಟು ಸಮಯದಲ್ಲಿ ಕ್ಷಯರೋಗ ಇದೆ ಅನ್ನೋದು ಟೆಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಮನುಷ್ಯರಲ್ಲಿ ಆದರೂ ಕೂಡ ಏನು ಕಫದ ಪರೀಕ್ಷೆಯನ್ನು ಮಾಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಪ್ರಾಣಿಗಳಲ್ಲಿ ಆದರೂ ಕೂಡ ನಾವು ಇಂಟ್ರಡರ್ಮಲ್ ಟೆಸ್ಟಿಂಗ್ ಮಾಡ್ತೇವೆ, ಸೆನ್ಸಿಟಿವಿಟಿ ಟೆಸ್ಟಿಂಗ್ ಮಾಡ್ತೇವೆ, ಆಗ ಮಾತ್ರ ಅದು ಕ್ಷಯರೋಗ ಪಾಸಿಟಿವ್ ಅಂತ ಗೊತ್ತಾಗೋದು. ಅಲ್ಲಿವರೆಗೆ ನಮಗೆ ಗೊತ್ತೇ ಆಗೋದಿಲ್ಲ ಯಾಕೋ ದನ ನಮ್ಮದು ವೀಕ್ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಕ್ಷಯಿಸ್ತಾ ಇದೆ ಅನ್ನೋದನ್ನು ನಾವು, ಅಥವಾ ಪ್ರಾಣಿ ಕ್ಷಯಿಸ್ತಾ ಇದೆ ಅನ್ನೋದನ್ನು ನಾವು ಕಂಡುಕೊಂಡಾಗ ನಾವು ಈ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ, ಆಗ ಗೊತ್ತಾಗ್ತದೆ. ಅದರ ಮೇಲೆ ಈ ಪ್ರಾಣಿಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಉಂಟು? ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಆ್ಯಂಡ್ ಕಲ್ಲಿಂಗ್ ಮಾಡುವಂಥದ್ದು ಸೂಕ್ತವಾಗಿ. ಏನೇನು ಕ್ಷಯರೋಗವನ್ನು ಕಂಟ್ರೋಲ್ ಮಾಡಿದ ದೇಶಗಳಿದ್ದಾವೆ ಅಲ್ಲೆಲ್ಲ ಏನು ಮಾಡ್ತಾರೆ, ಟೆಸ್ಟ್ ಆ್ಯಂಡ್ ಸ್ಲಾಟರ್ ಮಾಡ್ತಾರೆ. ಅದನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದರೆ ಅದನ್ನು ಸ್ಲಾಟರ್ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮಲ್ಲಿ ಹಸುಗಳನ್ನು ಸ್ಲಾಟರ್ ಮಾಡೋದನ್ನು ನಾವು ನಿಷೇಧಿಸ್ತೇವೆ. ಅದಕ್ಕೆ ಬಹಳಷ್ಟು ಟ್ರೀಟ್ಮೆಂಟ್ ಇದ್ದಾವೆ, ಏನು ಡಾಕ್ಸಿಸೈಕ್ಲಿನ್ ಕೊಡ್ಬೋದು ಅಥವಾ ರಿಫ್ಯಾಂಪಿಸಿನ್ ಕೊಡ್ಬೋದು, ಬೇರೆ ಬೇರೆ ಥರದ ಔಷಧಿಗಳನ್ನು ಕೊಟ್ಟು. ಆದರೆ ಈ ಟ್ರೀಟ್ಮೆಂಟ್ ಮಾತ್ರ ಪ್ರೊಲಾಂಗ್ ಇರ್ತದೆ, 1-2 ದಿನದಲ್ಲಿ ಅಥವಾ 1 ವಾರದಲ್ಲಿ ಮುಗಿಯುವಂಥ ಚಿಕಿತ್ಸೆ ಅಲ್ಲ, ಇದು ಕಂಟಿನ್ಯೂಸ್ ಆಗಿ ಸುಮಾರು 2-2.5 ತಿಂಗಳುಗಳ ಕಾಲ ಚಿಕಿತ್ಸೆಯನ್ನು ನಾವು ಕೊಡಬೇಕಾಗ್ತದೆ. ಮನುಷ್ಯರಲ್ಲಿ ಆದರೆ ಸುಮಾರು 6 ತಿಂಗಳ ಕಾಲ ಈ ಚಿಕಿತ್ಸೆಯನ್ನು ಔಷಧಿಗಳ ಮೂಲಕ, ಮಾತ್ರೆಗಳನ್ನು ತಗೊಳ್ಳೋದ ಮೂಲಕ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ. ಮತ್ತು ಇಲಿ ಜ್ವರ ಹೇಳಿದ್ರಿ, ಈ ಇಲಿ ಜ್ವರದ ಲಕ್ಷಣಗಳು ಮತ್ತು ಇದು ಹರಡುವ ಬಗ್ಗೆ ಹೇಳಿ. ಇಲಿ ಜ್ವರ ಸಾಮಾನ್ಯವಾಗಿ ಹರಡುವುದು, ಇದು ಹೆಸರೇ ಹೇಳುವಾಗ ಇಲಿಗಳಿಂದ ಪ್ರಾರಂಭವಾದ ರೋಗ. ಆದರೆ ಈಗ ಎಲ್ಲ ಪ್ರಾಣಿಗಳಲ್ಲಿ ಇದು ಕಂಡು ಬರ್ತಾ ಇದೆ, ಹಸುಗಳಲ್ಲಿ ಆಗಿರ್ಬೋದು, ನಾಯಿಗಳಲ್ಲಿ ಆಗಿರ್ಬೋದು, ಮನುಷ್ಯರಲ್ಲಿ ಆಗಿರ್ಬೋದು, ಇದು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಇದು ಹರಡುವುದು ಮೂತ್ರದ ಮೂಲಕ, ರೋಗ ಪೀಡಿತ ಜಾನುವಾರುವಿನ ಮೂತ್ರದಲ್ಲಿ ಈ ಲೆಪ್ಟೋಸ್ಪೈರಾ ಅನ್ನುವ ಆರ್ಗ್ಯಾನಿಸಮ್ ಏನಿದೆ, ಈ ಬ್ಯಾಕ್ಟೀರಿಯಾ ಏನಿದೆ, ಅದು ಮೂತ್ರದ ಮೂಲಕ ಪರಿಸರವನ್ನು ಸೇರ್ತದೆ. ಆ ಕಲುಷಿತವಾದ ನೀರನ್ನು, ಮೂತ್ರದಿಂದ ಕಲುಷಿತವಾದಂಥ ನೀರನ್ನು ಸೇವಿಸುವುದರಿಂದ, ಅಥವಾ ಕೆಲವೊಂದು ಸಲ ನಾವು ಏನಾಗ್ತದೆ, ಈ ಮೂತ್ರ ಮಾಡಿದ ಜಾಗದಲ್ಲಿ ಚಪ್ಪಲು ಹಾಕದೆ ಓಡಾಡುವುದು, ನಮ್ಮ ಕಾಲಿನಲ್ಲಿ ಈ ಬ್ಯಾಕ್ಟೀರಿಯಾ ದೇಹ ಚರ್ಮವನ್ನು, ಇಂಟ್ಯಾಕ್ಟ್ ಚರ್ಮವನ್ನು, ಗಾಯವಿಲ್ಲದ ಚರ್ಮವನ್ನು ಪೆನೆಟ್ರೇಟ್ ಮಾಡಿ ಒಳಗೆ ನುಗ್ಗುವ ಒಂದು ಕೆಪಾಸಿಟಿ ಇರೋದ್ರಿಂದ ಚಪ್ಪಲಿ ಹಾಕದೆ ಅದನ್ನು ಮುಟ್ಟುವುದು, ಹ್ಯಾಂಡ್ ಗ್ಲೌಸ್ ಇಲ್ಲದೆ ಪೇಷಂಟನ್ನು ಹ್ಯಾಂಡಲ್ ಮಾಡೋದು, ಅಥವಾ ಸರಿಯಾದ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸನ್ನು ಉಪಯೋಗ ಮಾಡದೆ ಪೇಷಂಟನ್ನು ಹ್ಯಾಂಡಲ್ ಮಾಡುವುದು, ಇದರಿಂದಾಗಿ ಈ ರೋಗ ಹರಡುತ್ತದೆ, ಈ ಬ್ಯಾಕ್ಟೀರಿಯಾ ದೇಹವನ್ನು ಸೇರಿ. ಒಂದು ಸಲ ಈ ಬ್ಯಾಕ್ಟೀರಿಯಾ ದೇಹವನ್ನು ಸೇರಿದ ಮೇಲೆ ಇದು ಲಿವರು, ಕಿಡ್ನಿ, ಯಕೃತು ಮತ್ತು ಮೂತ್ರಪಿಂಡವನ್ನು ಇದು ಸೇರಿಕೊಂಡು ಡ್ಯಾಮೇಜ್ ಮಾಡ್ತದೆ. ಸಾಮಾನ್ಯವಾಗಿ ಅತಿಯಾದ ಜ್ವರ ಮತ್ತು ಇಕ್ಟ್ರಸ್ ಅಂದರೆ ಜಾಂಡಿಸ್, ಏನು ಕಾಮಾಲೆ, ಈ ರೋಗದಿಂದ ಬರುವಂಥದ್ದು ಸಾಮಾನ್ಯವಾಗಿ ನಮಗೆ ಕಂಡು ಬರ್ತದೆ. ಮತ್ತು ಈ ರೋಗ ಪೀಡಿತ ಜಾನುವಾರುಗಳಲ್ಲಿ ಕಿಡ್ನಿ ವೈಫಲ್ಯ ಆಗುವಂಥ, ಅಥವಾ ಮನುಷ್ಯರಲ್ಲಿ ಆದರೂ ಕೂಡ ಕಿಡ್ನಿ ವೈಫಲ್ಯ ಆಗುವಂಥದ್ದು ಅಥವಾ ಲಿವರ್ನ ವೈಫಲ್ಯ ಆಗುವಂಥದ್ದು ಇಂಥದ್ದೆಲ್ಲ ಆಗುವಂಥದ್ದು ಸಾಮಾನ್ಯವಾಗಿ ನಮಗೆ ಕಂಡು ಬರ್ತದೆ. ಈಗ ಇದಕ್ಕೆ ಒಂದು ಯಾವ ರೀತಿಯ ಚಿಕಿತ್ಸೆ ಇದ್ದಾವೆ? ಇದಕ್ಕೆ ಒಳ್ಳೆಯ ಚಿಕಿತ್ಸೆ ಇದೆ. ಇದು ಅಂತಹ ಮಾರಣಾಂತಿಕ ರೋಗ ಏನಲ್ಲ, ಸರಿಯಾದ ಸಮಯದಲ್ಲಿ ಅದನ್ನು ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಇದಕ್ಕೆ ಖಂಡಿತವಾಗಿಯೂ ಒಳ್ಳೆಯ ಚಿಕಿತ್ಸೆ. ಆ್ಯಂಟಿಬಯೋಟಿಕ್ಸ್ಗಳನ್ನು ಬಳಸುವುದರಿಂದ ನಾವು ಖಂಡಿತವಾಗಿ ಇದಕ್ಕೆ ಚಿಕಿತ್ಸೆಯನ್ನು, ಮತ್ತು ನಿಯಮಿತವಾದ ಔಷಧಿಗಳನ್ನು ಸೇವಿಸೋದ್ರಿಂದ ಈ ರೋಗಕ್ಕೆ ಖಂಡಿತವಾಗಿ ಚಿಕಿತ್ಸೆಯನ್ನು ಮಾಡಿಕೊಳ್ಬೋದು. ಇದು ಪ್ರಾಣಿಗಳಲ್ಲೂ ಹರಡ್ತದೆ ಹೇಳಿದ್ರಿ, ಅವುಗಳಿಗೆ ಯಾವ ಥರದ ಚಿಕಿತ್ಸೆಗಳು? ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಚಿಕಿತ್ಸೆ, ನಾಯಿಗಳಲ್ಲಿ ಅಂತೂ ಬಹಳ ವ್ಯಾಪಕವಾಗಿ ನಮಗೆ ಆಗಿಂದಾಗೆ ಕಂಡು ಬರುವಂತಹ ರೋಗ ಇದು. ಇದಕ್ಕೆ ನಾವು ರೆಗ್ಯುಲರ್ ಆಗಿ ರಕ್ತದ ಮೂಲಕ ಡ್ರಿಪ್ಸ್ ಕೊಡೋದ್ರ ಮೂಲಕ ಆಂಟಿಬಯೋಟಿಕ್ಸ್ ಅನ್ನು ಕೊಟ್ಟು ಇದನ್ನು ನಿಯಮಿತವಾದ ಚಿಕಿತ್ಸೆಯನ್ನು ಮಾಡಿ ನಾವು ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ, ಬೇಕಷ್ಟು ಆಂಟಿಬಯೋಟಿಕ್ಸು ರೆಸ್ಪಾಂಡ್ ಆಗ್ತದೆ ಈ ರೋಗ. ಇನ್ನೊಂದು ರೋಗ ಹೇಳಿದ್ರಿ ನೀವು, ಬ್ರುಸೆಲೋಸಿಸ್. ಹೌದು, ಕಂದು ರೋಗ. ಹೌದು, ಇದು ಯಾವ ರೀತಿಯಲ್ಲಿ ಇದರ ಲಕ್ಷಣಗಳು? ಕಂದು ರೋಗ ಒಂದು ಬ್ರುಸೆಲ್ಲಾ ಅಬಾರ್ಟಸ್, ಬ್ರುಸೆಲ್ಲಾ ಮೆಲಟೆನ್ಸಿಸ್, ಬ್ರುಸೆಲ್ಲಾ ಓವಿಸ್, ಅಥವಾ ಬ್ರುಸೆಲ್ಲಾ ಕ್ಯಾನಿಸ್ ಅನ್ನುವ ಒಂದು ಇದರಿಂದ ಏನು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ. ಈ ರೋಗದಲ್ಲಿ ಸಾಮಾನ್ಯವಾಗಿ ಇದರ ಬಗ್ಗೆ ಒಂದು ನನ್ನ ಅನುಭವವನ್ನು ನಾನು ಹೇಳ್ತಾ ಇದ್ದೆ. ಒಂದು ಏನಾಯಿತು, ಒಂದು ಪ್ರದೇಶದಲ್ಲಿ, ಎಲ್ಲಿ ಏನು ಅಂತ ಹೇಳುವುದಿಲ್ಲ ನಾನು, ಒಂದು ಪ್ರದೇಶದಲ್ಲಿ ಏನಾಯಿತು, ಒಂದಷ್ಟು ಜನಕ್ಕೆ ಕೈಕಾಲು ಗಂಟು ನೋವು, ಪುರುಷರಲ್ಲಿ ವೃಷಣದ ನೋವು, ಮತ್ತು ಜ್ವರ, ಬಿಡದ ಜ್ವರ, ದಿನಾ ಸಂಜೆ ಜ್ವರ ಬರ್ತದೆ, ಜ್ವರ ಏರುಪೇರು ಆಗ್ತಾ ಇರ್ತದೆ, ಯಾವುದೇ ಔಷಧಿಗೆ ರೆಸ್ಪಾಂಡ್ ಆಗೋದಿಲ್ಲ. ಒಂದಷ್ಟು ಒಂದು ಗುಂಪಿನಲ್ಲಿ ಏನು ಅಂತ ನಾವು ಪರಿಶೀಲನೆ ಮಾಡಿ ಹೋದಾಗ ಎಲ್ಲ ಒಂದಷ್ಟು ಜನ ಬ್ರುಸೆಲ್ಲಾ ಪಾಸಿಟಿವ್ ಬರ್ತಾರೆ. ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಅದರ ಮೂಲವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾಗ ಇಂದು ಒಂದು ರೋಗ ಪೀಡಿತ ದನದ ಹಾಲನ್ನು ಯಾವುದೋ ಒಂದು ಪೂಜೆಗೆ ಪಂಚಾಮೃತ ಮಾಡಲಿಕ್ಕೆ ಅದನ್ನು ಬಳಸಿದ ಮಾಡಿದ್ದಾರೆ. ಆ ಬಳಕೆ ಆದಂಥ ಪಂಚಾಮೃತವನ್ನು ಸ್ವೀಕರಿಸಿದಂಥ ಬಹಳಷ್ಟು ಜನಕ್ಕೆ ಈ ರೋಗ ಪ್ರಾರಂಭ ಆಗಿದೆ. ಸೊ ಈ ಹಸಿಯಾದ ಹಾಲನ್ನು ಕುಡಿಯುವುದರಿಂದ ಸಾಮಾನ್ಯವಾಗಿ ಕಂಟಿನ್ಯೂಸ್ ಆಗಿ ಈ ರೋಗ ಪೀಡಿತ ಜಾನುವಾರಿನಿಂದ ಹಸಿಯಾದ ಹಾಲನ್ನು ಕುಡಿಸೋ, ಹಸಿಯಾದ ಹಾಲನ್ನು ಯಾವತ್ತೂ ಸ್ವೀಕರಿಸಬಾರ್ದು, ಕುಡಿಬಾರ್ದು. ಹಸಿ ಹಾಲನ್ನು ಕುಡಿದಾಗ, ರೋಗ ಪೀಡಿತ ಜಾನುವಾರುಗಳಿಂದ ಬಂದಂಥ ಹಾಲನ್ನು ಕುಡಿದಾಗ ಅವರಲ್ಲಿ ಕಂಟಿನ್ಯೂಸ್ ಆಗಿ ನಿರಂತರವಾದಂಥ ಜ್ವರ ಬರುವಂಥದ್ದು, ಕೈಕಾಲುಗಳ ಮಂಡಿಗಳಲ್ಲಿ ನೋವು, ಜಾಯಿಂಟ್ ಪೇನ್ಸ್, ಸ್ವೆಲ್ಲಿಂಗ್ ಬರುವಂಥ ಜಾಯಿಂಟ್ಸಲ್ಲಿ, ಪುರುಷರಲ್ಲಿ ಗಂಟುಗಳ ವೃಷಣಗಳಲ್ಲಿ ಬೇನೆ, ಅದರಿಂದಾಗಿ ಅವರಿಗೆ ಮಕ್ಕಳಾಗದೇ ಇರುವಂಥದ್ದು, ಇದೆಲ್ಲ ಸಮಸ್ಯೆಗಳಿರ್ತದೆ. ಹೆಣ್ಣು ಮಕ್ಕಳಲ್ಲಿ, ಹೆಂಗಸರಲ್ಲಿ, ಗರ್ಭಿಣಿಯರಲ್ಲಿ ಅಬಾರ್ಷನ್ ಆಗುವಂಥದ್ದು, ಗರ್ಭಪಾತ ಆಗುವಂಥದ್ದು ಆಗ್ತದೆ. ಇದು ಮನುಷ್ಯರಲ್ಲಿ ಕಂಡುಬರುವಂಥ ಲಕ್ಷಣ. ಮತ್ತು ಪ್ರಾಣಿಗಳಲ್ಲೂ ಕೂಡ ಹಾಗೆ, ಸಾಮಾನ್ಯ 8 ತಿಂಗಳ ಮೇಲೆ ಗರ್ಭ ಹೊಂದಿದಂಥ ಪ್ರಾಣಿಗಳು ಅಬಾರ್ಷನ್ ಆಗುವಂಥದ್ದು, ಕುರಿ ಮೇಕೆಗಳಲ್ಲಿ ಆದರೆ 4ನೇ ತಿಂಗಳ ನಂತರ ಅಬಾರ್ಷನ್ ಆಗುವಂಥದ್ದು, ಅಥವಾ ಸತ್ತೆ, ಕರುವಿನ ಜೊತೆಗೆ ಬರುವಂಥ ಸತ್ತೆ ಏನಿದೆ, ಪ್ಲಾಸೆಂಟಾ ಅಂತ ಏನು ಹೇಳ್ತೇವೆ, ಅದು ಬೀಳದೇ ಇರುವುದು, ಅಲ್ಲೇ ಅಂಟಿಕೊಂಡಿರುವಂಥದ್ದು, ಇದು ಸಾಮಾನ್ಯವಾಗಿರ್ತದೆ. ಈ ರೋಗಕ್ಕೆ ಎಲ್ಲರೂ ಭಾಜನಾಗ್ತಾರೆ ಅಂತ ಹೇಳೋದಿಲ್ಲ. ಈ ಆಕ್ಯುಪೇಷನ್ ಅಲ್ಲಿ ವೃತ್ತಿಯಲ್ಲಿ ತೊಡಗಿಕೊಂಡಿರೋದು ಮುಖ್ಯವಾಗಿ ಪಶುವೈದ್ಯಕೀಯ ಸಿಬ್ಬಂದಿ, ಪಶುವೈದ್ಯರು, ನಾವು ನಿರಂತರವಾಗಿ ಆ ಜಾನುವಾರುಗಳ ಜೊತೆಗೆ ಸಂಪರ್ಕದಲ್ಲಿರೋದ್ರಿಂದ ಇಲ್ಲಿ ಜಾಸ್ತಿ ನಾವು ಕಾಶಿಯಸ್ ಆಗಿರಬೇಕಾಗ್ತದೆ. ನಾವು ನಿರಂತರವಾಗಿ ಆಗಿಂದಾಗಿ ವರ್ಷಕ್ಕೆ 1-2 ಸತಿ ನಾವು ಸ್ಕ್ರೀನಿಂಗ್ಗಳನ್ನು ಮಾಡಿಕೊಳ್ಬೇಕು ಆ ರೋಗದ ಬಗ್ಗೆ. ಇದಕ್ಕೆ ಔಷಧಗಳು ಚೆನ್ನಾಗಿರುವಂಥ ಔಷಧಿಗಳಿದ್ದಾವೆ, ಇದಕ್ಕೂ ಕೂಡ ಔಷಧಿಗಳು ಇದ್ದಾವೆ. ಇದು ಕೂಡ ನಾವೇನು ಕ್ಷಯರೋಗದ ಬಗ್ಗೆ ನಾನು ಏನು ಹೇಳಿದೆ ಈ ರೋಗಕ್ಕೂ ಕೂಡ ನಿರಂತರವಾಗಿ ತುಂಬ ದಿನಗಳ ತನಕ ನಾವು ಒಂದು 3 ತಿಂಗಳ ತನಕ ಈ ರೋಗಕ್ಕೆ ಚಿಕಿತ್ಸೆಯನ್ನು ಪಡಿಬೇಕಾಗ್ತದೆ. ಪ್ರಾಣಿಗಳಲ್ಲಿ ಕೂಡ ಹಾಗೆ ಇದಕ್ಕೆ ಚಿಕಿತ್ಸೆಯನ್ನು ಮಾಡಬಹುದು. ಜೊತೆಗೆ ಇನ್ನೊಂದು ಅಂಥ್ರಾಕ್ಸ್ ಅನ್ನುವಂತಹ ರೋಗ, ಇದು ಹೇಗೆ ಬರ್ತದೆ ಮತ್ತೆ ಯಾವ ರೀತಿಯಲ್ಲಿ ಲಕ್ಷಣ? ಈ ಪ್ರದೇಶದಲ್ಲಿ ಆಂಥ್ರಾಕ್ಸ್ ಅನ್ನುವ ರೋಗ ಇಲ್ಲ, ಆದರೂ ನಾನು ಇದ್ರ ಬಗ್ಗೆ ಹೇಳ್ತೇನೆ. ಆಂಥ್ರಾಕ್ಸ್ ಅನ್ನುವುದು ಒಂದು ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ. ಈ ರೋಗ ಬಂದಿದೆ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ಸಡನ್ ಆಗಿ ನಿಮ್ಮ ಮೇಲಿಕೆ ಹೋದದಾನ ಒಂದು ಕಡೆ ಬಿದ್ದು ಸತ್ತು ಹೋಗಿರ್ತದೆ. ಮೂಗಿನಿಂದ ಒಂಥರ ಟಾರಿನ ಬಣ್ಣದ ರಕ್ತ, ಕಪ್ಪು ಬಣ್ಣದ ರಕ್ತ, ಮೂಗಿನಿಂದ, ಗುದದ್ವಾರದಿಂದ, ಅಥವಾ ಜನನೇಂದ್ರಿಯದಿಂದ, ಕಣ್ಣಿನಿಂದ ಟಾರ್ನಿಂಗ್ ಬಣ್ಣದ ರಕ್ತ ಸ್ರಾವ ಆಗ್ತಾ ಇರ್ತದೆ, ಇದು ಸಡನ್ ಆಗಿ ಡೆತ್ ಆಗುವಂಥದ್ದು. ಈ ಬ್ಯಾಕ್ಟೀರಿಯಾ ಏಕಾಏಕಿಯಾಗಿ ತನ್ನ ರೋಗವನ್ನು ಇದು ಉಲ್ಬಣ ಮಾಡ್ತದೆ. ಇದು ಒಂದು ಟಾಕ್ಸಿನನ್ನು ವಿವಿಧ ಥರದ ವಿಷಯಗಳನ್ನು ದೇಹದಲ್ಲಿ ಉತ್ಪಾದನೆ ಮಾಡೋದ್ರಿಂದ ಈ ವಿಷಯಗಳು ಅಂಗಾಂಗ ವೈಫಲ್ಯವನ್ನು ಮಾಡಿ ಒಳಗಿನ ಮಲ್ಟಿ ಆರ್ಗನ್ ಫೇಲ್ಯೂರ್ಸನ್ನು ಮಾಡಿ ಒಳಗೆ ರಕ್ತಸ್ರಾವ ಬ್ಲಡ್ ಕ್ಲಾಟ್ ಆಗದೆ ಇರುವ ಹಾಗೆ ಮಾಡಿ ಪ್ರಾಣಿಗಳನ್ನು ಕೊಲ್ತದೆ. ಮನುಷ್ಯರಲ್ಲಿ ಇದು ಅತ್ಯಂತ ಏನು ವಿಪರೀತವಾದ ರೋಗ ಏನು ತರುವುದಿಲ್ಲ, ಆದರೆ ಈ ಸಾಮಾನ್ಯವಾಗಿ ಈ ರೋಗ ಪೀಡಿತ ಜಾನುವಾರುಗಳ ಸಂಪರ್ಕದಲ್ಲಿದ್ದವರು ಮುಖ್ಯವಾಗಿ ಕುರಿಗಳ ಉಣ್ಣೆಯನ್ನು ತೆಗೆಯುವಂತಹ ವ್ಯಕ್ತಿಗಳಲ್ಲಿ ಊಲ್ ಸಾರ್ಟರ್ಸ್ ಅಲ್ಲಿ ಈ ರೋಗ ಇರ್ತದೆ. ಈ ರೋಗವನ್ನು ನಾವು ಹೇಗೆ ಗುರುತಿಸ್ಬೋದು ಅಂದರೆ ದಪ್ಪ ದಪ್ಪದ ಕಪ್ಪು ಬಣ್ಣದ ಗಾಯಗಳು ಚರ್ಮದ ಮೇಲೆ ಕಾರ್ಬಂಕಲ್ಸ್ ಅಂತ ನಾವು ಏನು ಹೇಳ್ತೇವೆ, ಮ್ಯಾಲಿಗ್ನೆಂಟ್ ಕಾರ್ಬಂಕಲ್ಸ್ ಅಂತ ಹೇಳಿ ಹೇಳ್ತೇವೆ, ಅದನ್ನು ನಾವು ಕಾಣ್ಬೋದು. ಇದನ್ನು ಕೂಡ ಚಿಕಿತ್ಸೆ ಅತ್ಯಂತ ಒಳ್ಳೆಯ ಚಿಕಿತ್ಸೆ ಇದಕ್ಕೆ ಇದೆ, ಇದನ್ನು ನಾವು ಪಡ್ಕೊಂಡು ಗುಣಮುಖ ಆಗ್ಬೋದು. ನೀವು ಮುಖ್ಯವಾಗಿ ಈಗ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳನ್ನು ಹೇಳಿದ್ರಿ, ಹಾಗೆಯೇ ಪರಾವಲಂಬಿ ಜೀವಿಗಳಿಂದ ಕೂಡ ಬರ್ತವೆ. ಹೌದು, ಅಂತಹ ರೋಗಗಳು ಯಾವುದಿಲ್ಲ? ಪರೋಪಜೀವಿಗಳಿಂದ ಬರುವಂತಹ ರೋಗಗಳು ಬಹಳಷ್ಟಿದ್ದಾವೆ. ಉದಾಹರಣೆಗೆ ನಾವು ಹೇಳುದಿದ್ರೆ ಈ ಹುಳಗಳು, ಜಂತು ಹುಳಗಳೇನಿದ್ದಾವೆ ಇವುಗಳಿಂದ, ಚಪ್ಪಟೆ ಹುಳಗಳು, ಲಾಡಿ ಹುಳಗಳು ಮತ್ತು ದುಂಡು ಹುಳಗಳಂತ ಏನಿದ್ದಾವೆ, ಇದರಲ್ಲಿ ಲಾಡಿ ಹುಳಗಳಂತ ಏನು ಹೇಳ್ತೇವೆ ನಾವು, ಇವುಗಳು ರೋಗವನ್ನು ಜಾಸ್ತಿ ಇದು ಮಾಡ್ತವೆ, ಏನು ಮನುಷ್ಯರಿಗೆ ಹರಡುತ್ತದೆ ಪ್ರಾಣಿಗಳಿಂದ. ಮುಖ್ಯವಾಗಿ ಈ ದನದ ಮಾಂಸ ತಿನ್ನುವಂತಹ ದೇಶಗಳಲ್ಲಿ ದನದಿಂದ ಟೀನಿಯಾ ಸೋಲಿಯಂ ಅನ್ನೋ ಒಂದು ಲಾಡಿ ಹುಳದ ಒಂದು ಮೊಟ್ಟೆ, ಅದನ್ನು ನಾವು ಸೇವಿಸಿಕೊಂಡಾಗ ನಮ್ಮ ದೇಹದ ಒಳಗೆ ಅದು ಹೋಗಿ ಮೊಟ್ಟೆ ಅದರ ಎರಡನೇ ಲಾರ್ವದ ಸ್ಟೇಜ್ ಅಂದರೆ ಹೈಡ್ರೇಟೆಡ್ ಸಿಸ್ಟ್ ಅಂತ ಆಗುವಂಥದ್ದು, ದೊಡ್ಡ ದೊಡ್ಡ ನೀರಿನ ಗುಳ್ಳೆಗಳು ಉತ್ಪಾದನೆ ಆಗುವುದು. ಈ ನೀರಿನ ಗುಳ್ಳೆಗಳು ಎಲ್ಲಿ ಅಂತ ಹೇಳಿದರೆ ಮೆದುಳಿನಲ್ಲಿ, ಹೃದಯದಲ್ಲಿ, ಲಿವರ್ನ ಒಳಗೆ ಆಗಿ ಒಂದು ಗಾತ್ರವನ್ನು ಹಿಗ್ಗಿಸಿಕೊಂಡು ಒಂದು ಒಂಥರ ಗ್ರೋತ್ನಾಗಿ ಆಗಿ ಆ ಅಂಗಾಂಗ ವೈಫಲ್ಯವನ್ನು ಮಾಡುವಂಥದ್ದಿದೆ. ಅದೇ ಹಂದಿಯ ಮಾಂಸವನ್ನು ಏನು ಕನ್ಸ್ಯೂಮ್ ಮಾಡೋದ್ರಿಂದ ಈ ಟೀನಿಯಾ ಸೋಲಿಯಂ ಬರುವಂಥದ್ದು ಸಾಧ್ಯತೆ ಇರ್ತದೆ. ಅಂದರೆ ಇವೆಲ್ಲ ಅನ್ಕುಕ್ಡ್, ಸರಿಯಾದ ಆಹಾರ ಕ್ರಮವನ್ನು ಸರಿಯಾಗಿಲ್ಲದೆ ಅರ್ಧಂಬರ್ಧ ಬೇಯಿಸಿದ ಆಹಾರವನ್ನು ತಿನ್ನುವುದರಿಂದ ಇವೆಲ್ಲ ಬರುವಂಥದ್ದು. ಮತ್ತು ನಾಯಿಗಳಿಂದ ಒಂದು ರೋಗ ಬರ್ತದೆ, ಎಕೈನೋಕಾಕಸ್ ಗ್ರ್ಯಾನ್ಯುಲೋಸಿಸ್ ಅಂತ, ಇದು ಕೂಡ ಹಾಗೆ ದೊಡ್ಡ ದೊಡ್ಡ ಹೈಡ್ರೇಟೆಡ್ ಸಿಸ್ಟ್ಗಳನ್ನು ದೇಹದ ವಿವಿಧ ಭಾಗಗಳಲ್ಲಿ ಮಾಡಿ, ಈಗ ಬ್ರೈನ್ನಲ್ಲಿ ಒಂದು ಸಿಸ್ಟ್ ಆಯಿತು ಅಂತ ಹೇಳಿದರೆ ಬ್ರೈನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುವಂಥದ್ದು, ಸೊ ಹೀಗೆ, ಅಥವಾ ಬೆನ್ನು ಮೂಳೆಯಲ್ಲಿ ಆಗುವಂಥದ್ದು, ಅಥವಾ ಲಿವರ್ನ ಒಳಗೆ ಆಗುವಂಥದ್ದು, ಇಂಥದ್ದು ಮಾಂಸಖಂಡದ ಒಳಗೆ ಸಿಸ್ಟ್ಗಳಾಗುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ತದೆ. ಅದೇ ರೀತಿ ಇನ್ನೂ ಈ ಹುಳಗಳನ್ನು ಬಿಟ್ಟು ನಾವು ಈಗ ಪ್ರೋಟೋಸೋವಾಗಳು ಏಕಕೋಶ ಜೀವಿಗಳನ್ನು ಏನು ಇರ್ತವೆ, ಇದು ನೀವು ಬಹಳ ಇಂಪಾರ್ಟೆಂಟ್, ಬೆಕ್ಕುಗಳಿಂದ ಟಾಕ್ಸೋಪ್ಲಾಸ್ಮಾ ಗೊಂಡೈ ಎನ್ನುವ ಒಂದು ರೋಗ ಬರ್ತದೆ. ನಾವು ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಒಂದು ಟಾರ್ಚ್ ಟೆಸ್ಟ್ ಅಂತ ಮಾಡ್ತೇವೆ, ಈ ಟಾರ್ಚ್ ಟೆಸ್ಟ್ನಲ್ಲಿ ಟಿ ಅಂದರೆ ಟಾಕ್ಸೋಪ್ಲಾಸ್ಮಾ ಅಂತ, ಟಾಕ್ಸೋಪ್ಲಾಸ್ಮಾವು ಕೂಡ ಹಾಗೆ, ಅದು ಕೂಡ ಒಂದು ಏಕಕೋಶ ಜೀವಿ, ಅದು ಪ್ರೋಟೋಸೋವ, ಅದು ಕೂಡ ಮಹಿಳೆಯರಲ್ಲಿ ಅಬಾರ್ಷನ್ಗಳನ್ನು ಮಾಡುವಂಥದ್ದು, ಅದು ಚಿಕಿತ್ಸೆಗೆ ನಿಲುಕದೆ ಅದು ಗರ್ಭಪಾತ ಆಗುವಂಥದ್ದು, ಇಂಥದ್ದೆಲ್ಲ ಆಗುವಂಥದ್ದು ಇರ್ತದೆ. ಇದು ಪರೋಪಜೀವಿಗಳಿಂದ ಬರುವಂಥ ಸಾಮಾನ್ಯ ರೋಗಗಳು. ಈಗ ಈ ರೋಗಗಳಿಗೆ ಔಷಧಗಳಿದೆ ಅಂತ ಹೇಳಿದ್ರಿ, ಹಾಗೆ ಲಸಿಕೆಗಳಿದ್ದಾವೆ ಇದರಲ್ಲಿ? ಕೆಲವು ರೋಗಗಳಿಗೆ ಲಸಿಕೆಗಳಿದ್ದಾವೆ, ಕೆಲವುದಕ್ಕೆ ಇಲ್ಲ. ಈಗ ಉದಾಹರಣೆಗೆ ಹೇಳುದಿದ್ರೆ ರೇಬಿಸ್ ರೋಗಕ್ಕೆ ನಾಯಿಗಳಲ್ಲಿ ಅಥವಾ ಕಡಿತಕ್ಕೊಳಗಾದ ಪ್ರಾಣಿಗಳಲ್ಲಿ ಲಸಿಕೆ ಇದೆ. ಅದೇ ರೀತಿ ನಮ್ಮ ಲೆಪ್ಟೋಸ್ಪೈರೋಸಿಸ್ ನಾಯಿಗಳಲ್ಲಿ ಈ ರೋಗಕ್ಕೆ ಇಲಿ ಜ್ವರಕ್ಕೆ ಲಸಿಕೆ ಇದೆ. ಇದನ್ನು ನೀವು ಪ್ರತಿ ವರ್ಷ ಲಸಿಕೆಯನ್ನು ಮಾಡಿಸಿಕೊಳ್ಬೇಕು. ಲೆಪ್ಟೋಸ್ಪೈರಾ ವ್ಯಾಕ್ಸಿನನ್ನು 6 ತಿಂಗಳಿಗೊಮ್ಮೆ ನಾಯಿಗಳಿಗೆ ಕೊಡಿಸಿಕೊಳ್ಬೇಕು. ಅದೇ ರೀತಿ ನಮ್ಮ ಆ್ಯಂಥ್ರಾಕ್ಸ್ ರೋಗ ಏನಿದೆ ಅದಕ್ಕೂ ಕೂಡ ಜಾನುವಾರುಗಳಲ್ಲಿ ಲಸಿಕೆ ಇದೆ. ಇದನ್ನು ಮಾತ್ರ ಎಲ್ಲ ಕಡೆ ಮಾಡುವುದಿಲ್ಲ, ಎಲ್ಲೆಲ್ಲಿ ಈ ರೋಗ ಕಂಡು ಬರ್ತದೆ ಆ ಪ್ರದೇಶದಲ್ಲಿ ರಿಂಗ್ ವ್ಯಾಕ್ಸಿನೇಷನ್ ಆಗಿ ಮಾಡ್ತದೆ ಎಲ್ಲ ಪ್ರಾಣಿಗಳಿಗೆ ಮಾಡುವಂಥ. ಇದು ಸಾಮಾನ್ಯವಾಗಿ ಸಹಜವಾಗಿ ಬರುವಂಥ ರೋಗ ಅಲ್ಲದೇ ಇರೋದ್ರಿಂದ ಸುಮ್ಮನೆ ಇದನ್ನು ಎಲ್ಲ ಕಡೆ ಮಾಡುವುದಿಲ್ಲ, ಎಲ್ಲೆಲ್ಲಿ ರೋಗ ಕಂಡು ಬರ್ತದೆ ಆ ಪ್ರದೇಶದಲ್ಲಿ ಸುತ್ತ ಆ ವ್ಯಾಕ್ಸಿನೇಷನ್ನ ಮಾಡಿ ಕಂಟ್ರೋಲ್ ಮಾಡುವಂಥ ಒಂದು ವಿಧಾನಗಳು ಇದ್ದಾವೆ. ಈಗ ವ್ಯಾಕ್ಸಿನೇಷನ್ ಮಾಡುವಾಗ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಿಗೂ ಮಾಡಲಿಕ್ಕೆ ಆಗ್ತದೆ ಅಥವಾ ಇಂಥದ್ದೇ ಪ್ರಾಣಿಗಳಿಗೆ ಅಂತ ಉಂಟಾ? ವ್ಯಾಕ್ಸಿನೇಷನ್ಸ್ ತುಂಬ ಸ್ಪೆಸಿಫಿಕ್ ಸರ್, ಈಗ ಸ್ಪೀಷಿಸ್ ಸ್ಪೆಸಿಫಿಕ್. ಈಗ ದನಗಳಿಗೆ ಮಾಡುವಂಥ ವ್ಯಾಕ್ಸಿನನ್ನು ಮನುಷ್ಯರಿಗೆ ಕೊಡಲಿಕ್ಕಾಗೋದಿಲ್ಲ, ಅಥವಾ ಮನುಷ್ಯರಿಗೆ ಮಾಡುವ ವ್ಯಾಕ್ಸಿನನ್ನು ದನಕ್ಕೆ ಕೊಡಲಿಕ್ಕಾಗೋದಿಲ್ಲ. ಮೇಕೆಗಳಿಗೆ ವ್ಯಾಕ್ಸಿನ್ ಬೇರೆ ಇರ್ತದೆ, ಕುರಿಗಳಿಗೆ ಬೇರೆ ಇರ್ತದೆ. ಈಗ ಕೆಲವೊಂದು ಈಗ ಬ್ರುಸೆಲ್ಲೋಸಿಸ್ ವ್ಯಾಕ್ಸಿನನ್ನು, ಇದು ಬಹಳ ಇಂಪಾರ್ಟೆಂಟ್, ಕಂದು ರೋಗದ ವ್ಯಾಕ್ಸಿನೇಷನನ್ನು ನಾವು ಮಾಡ್ತೇವೆ. ಹಸುಗಳಿಗೆಲ್ಲವನ್ನು ನಾವು ಮಾಡ್ತಾ ಇರ್ತೇವೆ, ಆದರೆ ಎಲ್ಲ ಹಸುಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. 4-8 ತಿಂಗಳ ಪ್ರಾಯದ, ಹುಟ್ಟಿ 4 ತಿಂಗಳಾಗಿ 8 ತಿಂಗಳ ಒಳಗೇ ಈ ವ್ಯಾಕ್ಸಿನ್ ಮಾಡಬೇಕು, ಅದರ ನಂತರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ನಾವು ಜೀವ ಇರುವಂತಹ ಬ್ರುಸೆಲ್ಲಾ ಅಬಾರ್ಟಿಸ್ ಬ್ಯಾಕ್ಟೀರಿಯಾವನ್ನೇ ನಾವು ಬಳಸುವುದರಿಂದ ಈ ಒಂದು ಜನನೇಂದ್ರಿಯದ ಸೆಕ್ಷುವಲ್ ಮೆಚುರಿಟಿ, ಏನು ನಮ್ಮ ಸೆಕ್ಷುವಲ್ ಮೆಚುರಿಟಿ ಆಗ್ತದೆ, ಅದರ ನಂತರ ನಾವು ವ್ಯಾಕ್ಸಿನೇಷನನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆ ಮೆಚುರಿಟಿ ಆಗುವ ಮೊದಲೇ ಮಾಡಬೇಕು. ಮತ್ತು ನಮ್ಮ ಈ ಇದರ ರೇಬಿಸ್ ವ್ಯಾಕ್ಸಿನನ್ನು ಯಾವಾಗ ಬೇಕಿದ್ರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಿದ್ದು, ಈವನ್ ಪ್ರೆಗ್ನೆಂಟ್ ಅನಿಮಲ್ಸಲ್ಲೂ ಮಾಡ್ಬೋದು, ಸಣ್ಣ ಮರಿಗಳಲ್ಲೂ ಮಾಡ್ಬೋದು, ಕರುಗಳಲ್ಲೂ ಮಾಡ್ಬೋದು, ನಾಯಿ ಮರಿಗಳಲ್ಲೂ ಮಾಡ್ಬೋದು, ಮನುಷ್ಯರಲ್ಲೂ ಕೂಡ. ಕೆಲವೊಂದು ಸಲ ಈ ಸಣ್ಣ ಸಣ್ಣ ಮಕ್ಕಳಿಗೆ, ಸಣ್ಣ

ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 ರೂಪಾಯಿ ರೂಪಾಯಿ, ಎರಡನೇ ವರ್ಗದ್ದು 1,000 ರೂಪಾಯಿ ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,350 ರೂಪಾಯಿ ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500 ರೂಪಾಯಿ ರೂಪಾಯಿ, ಐಆರ್ ರೇಟ್ ಕ್ವಿಂಟಾಲ್ಗೆ 3,450 ರೂಪಾಯಿ ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,150 ರೂಪಾಯಿ ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,200 ರೂಪಾಯಿ ರೂಪಾಯಿ, ಕೆಂಪು ಬೆಲ್ಲ 4,400 ರೂಪಾಯಿ ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,500 ರೂಪಾಯಿ ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 19,000 ರೂಪಾಯಿ ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000 ರೂಪಾಯಿ ರೂಪಾಯಿ, ಮೈಸೂರು ಬಾಳೆ 3,500 ರೂಪಾಯಿ ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,000 ರೂಪಾಯಿ ರೂಪಾಯಿ, ಗಾಳಿ 5,000 ರೂಪಾಯಿ ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,500 ರೂಪಾಯಿ ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಶಂಕರ್ ಶಾನುಭೋಗ್ ಅವರು ಹಾಡಿರುವ ಬಸವಣ್ಣನವರ ವಚನವನ್ನು ಕೇಳೋಣ. ಸಂಸಾರ ಸಾಗರದ